ಶರಣು ಗೆಳೆಯ ಸಂಗನ ಶರಣು ಶರಣು ಗೆಳೆಯ ಬಾಣ ಶರಣು ಮಿತ್ರ ಹೇಳ್ತೇನೆ ಗೆಳೆಯ ಚೆನ್ನಾಗಿ ಹೇಳು. ನಿನ್ನ ಮಾರಿ ನೋಡಿ ಆತೋ ಎಂಟೆ ದಿನ ಏನು ಗೆಳೆಯ ಬಾಣ್ಣ ಮಿತ್ರ ವಚನ ಬೇಕಂತಿಯಲ್ಲ ಹೌದು ಮಿತ್ರ ಆಗಲಿ ಗೆಳೆಯ ವಚನ ತಗೊಳ್ಳೋ ನಾಗು ನಡಿ ಗೆಳೆಯ ನಿಮ್ಮಲ್ಲಿ ಪೇಟೆ ಹೋಗು ನಡಿಯುವಂತ ನಾಗು. ಏನು ಗೆಳೆಯ ಬಾಳ ಸೇಡ್ದವ್ರ ಅಂಗಡಿಗೆ ಬಂದೇವಿ ಮಿತ್ರ. ಬಂದ್ವಿ ಮಿತ್ರ. ಮಿತ್ರ ಅರ್ಬಿ ಅಂತ ಖರೀದಿ ಮಾಡಿದೀವಿ. ಮಿತ್ರ ಅರ್ಬಿನು ಖರೀದಿ ಮಾಡಿದೀವಿ. ಮಿತ್ರ ಇನ್ ಮೇಲೆ ಅರ್ಬಿ ಡ್ರೆಸ್ ಮಾಡುವಂತ ನಾಗು. ಗೆಳೆಯ ಸಂಗನ ಮಿತ್ರ ನಾನಾದ್ರೆ ಅರ್ಬಿ ಡ್ರೆಸ್ ಮಾಡಿದ್ ನಿಂಗೆ ಸದ್ದ ಹೆಂಗ ಅಂತ ನೋಡು ಗೆಳೆಯ. ಏನು ಗೆಳೆಯ ಬಾಣ ಈ ಸದ್ಯ ನಿಂಗೆ ಹಂಗ ಅನಿಸ್ತೆ ಅಂದ್ರೆ ದಿಟ್ಟಿಸಿ ನೋಡಿದ್ರೆ ಹುಬ್ಬಳ್ಳಿ ಕಾಮನಲ್ಲಿ ಕಸರುವುದು ಮಿತ್ರ. ಒಳ್ಳೇದು ಈ ಸದ್ಯ ನಿನ್ನ ನೋಡ್ಲಿಕ್ಕೆ ನಿಂತ್ರ ಎಲ್ಲಟ್ಟು ಕಸರು ಇಲ್ಲಿ ನೋಡು. ಗೆಳೆಯ ಅಷ್ಟ ಟೀಕನಾಗಿ ನಂದ ಮೇಲೆ ಮಿತ್ರ ಈ ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟ ಅಲ್ಲ ಮಿತ್ರ ಇಡೀ ಹಿಂದೂಸ್ತಾನವೆಲ್ಲ ತಿರುಗಿ ಬರ ನೋಡಿ ಗೆಳೆಯ. ಇಡೀ ಹಿಂದೂಸ್ತಾನವೆಲ್ಲ ಗೆಳೆಯ ಬಾಣ ಅಲ್ಲೇ ಎಲ್ಲ ತಿರುಗುದ ಬೇಡ. ನಾಳೆ ಕಡೆ ಶ್ರಾವಣ ಒಳ್ಳೇದು ಮಡ್ಡಿ ಬಸವನ ಜಾತ್ರೆ ಬದು ಅಲ್ಲಿಗೆ ಹೋಗಿ ಒಂದಾಟ ಪಗಡಿ ಆಡಿದ್ರೆ ನಾಲ್ಕು ಮಂದಿ ನೋಡೋರು ಬರ್ತಾರೆ ಮಿತ್ರ. ಬರ್ತಾರೆ ಗೆಳೆಯ ನಾಲ್ಕು ಮಂದಿ ಆಡೋರು ಬರ್ತಾರೆ ಬರ್ತಾರೆ ಗೆಳೆಯ ಅಲ್ಲಿಗಾದ್ರೆ ಹೋಗು ನಡಿ ನಡಿಗೆಳ ಹೋಗುನು. ಹೋಹೋ ಈ ಪತ್ರ ಮಜ್ಕೂರ್ ನೋಡ್ಬೇಕಾದ್ರೆ ಜಿಲ್ಲಾ ಬೆಳಗಾವ ತಾಲೂಕು ಸಂಪಗಾವಿ ಮೋಜಾ ಬೈಲುಂಗಲಾಗಿರುವಂತ ಲಗಳಿ ರಪ್ಸಾಕರ ಪತ್ರ ಬರ ಕಾರ್ಯವೇನ ಅಂದರೆ ಮತ್ತೂ ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ. ಬಂದ್ರೆ ಲಾಭ ಬರ್ದಿರ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ಸಾಕರ ಪತ್ರ ಕಳೆಯುತ್ತಾನೆ. ಈಗಿಂದ ಈಗಲೇ ಮನೆಗೆ ಹೋಗಿ ನನ್ನ ಮಡದಿದ ಗಂಗನ ಕರೆಸಿ ನಾನಾದ್ರೆ ವ್ಯಾಪಾರಕ್ಕೆ ಹೋಗುತ್ತೇನೆ. ಏನ್ ಮಾಡ್ತಿ ಮಾಡದಿ ಮಣಿಯಾಗ ಸತಿ ಬಾ ಹೊರಗ ಬಳ್ಳಾರಿ ಸಾವುಕಾರ ಕಳವ್ಯಾನು ಪತ್ತರ ಬಳ್ಳಾರಿ ಸಾವುಕಾರ ಕಳವ್ಯಾನು ಪತ್ತರ ಏನ್ ಮಾಡ್ತಿ ಮಾಡದಿ ಮನಿಯಾಗ ಕೆಲಸತಿ ಬಾ ಹೊರಗ ಏನೇ ಗಂಗಾ ಮನೆಯಲ್ಲಿ ಏನ್ ಮಾಡ್ತಿ ಕಡೆ ಬರುವಂತ ನಾವು ಪ್ರಿಯ ಹೇಳ್ತೀನಿ ಕೇಳ್ರಿ. ಹಾ ಗಂಗಾ ಚಂದ ಕಾರಸಿ ದಾರು ಮೇನೋ ಕಾಂತ ಹಾರೋ ಸಾಧಿ ಸರಸೆ ಜಾದೋಳೋಲಯೇನಾ ಪ್ರಿಯ ಹೇಳ್ತೀನಿ ಕೇಳ್ರಿ. ಏನು ಪ್ರಿಯ ಅರಮನೆಯನ್ನು ಬಿಟ್ಟು ಪ್ರಿಯ ಈ ಸಭಾ ಮಂದಿರಕ್ಕೆ ನನ್ನ ಕರೆಸಿದ ಕಾರಣ ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ. ಏನೇ ಗಂಗಾ ಬಳ್ಳಾರಿಂದ ಪತ್ರ ಬಂದಿರುವುದು ನೋಡು ನೋಡು ಪ್ರಿಯ ಪತ್ರ ಏನಂತ ಬಂದಿರುವುದು ಪತ್ರ ಏನಂತ ಬಂದ್ರೆ ಮತ್ತೂ ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ. ಒಳ್ಳೇದ್ರಿ ಬಂದ್ರೆ ಲಾಭ ಬರ್ದ್ರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರ ಕಳೀತಾನೆ. ಗಂಗಾ ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ ಬೇಗ ನೀವು ಬುತ್ತಿ ಕಟ್ಟಿ ಕೊಡೋ ಅಂತಳಾಗು. ನೋಡು ಪ್ರಿಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಕಣ್ಣಕ ಪ್ರಿಯ ನಮ್ಮನೇಲಿ ಏನ ಕಡಿಮೆ ಆಗೈತ್ರಿ ಬೆಳ್ಳಿ ಬಂಗಾರ ಪ್ರಿಯ ಕುಡಿಕೆಮ್ಮನಾಗಿ ಬಿದ್ದಿರುವಾಗ ಪ್ರಿಯ ನಾ ವ್ಯಾಪಾರ ಖುದ್ ಬ್ಯಾಡಂತೆ ನೋಡು. ಏನೇ ಗಂಗಾ ಕುಂತ ಉಂಡರೆ ಕುಡಿಕೆ ಒನ್ನ ಸಾಲಾರ್ದು ನಿಂತ ನೀರ ಕುಡಿದ್ರೆ ಹೊಳಿ ಹಳ್ಳಗಳು ಸಾಲಾರ್ದು. ಗಂಗಾ ಒಕ್ಕಲ್ತನ ಮಾಡ ಒಕ್ಕಲ್ತನ ಮಾಡ್ಲೇಬೇಕು ಹೊಲಮನಿ ಕೆಲಸ ಮಾಡ ಹೊಲಮನಿ ಕೆಲಸ ಮಾಡ್ಲೇಬೇಕು ಇದು ಅಲ್ಲದೆ ಗರಡ ಮನಿ ಹೋಗ ಗರಡ ಮನಿ ಹೋಗ್ಲೇಬೇಕು. ಗಂಗಾ ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ ಬೇಗ ನೀವು ಬುತ್ತಿ ಕಟ್ಟಿ ಕೊಡೋ ಅಂತಳಾಗು. ಪ್ರಿಯ ಸದ್ಯ ವ್ಯಾಪಾರಕ್ಕೆ ಹೋಗವಣ ಗಂಗಾ ಹೋಗವಣ ಪ್ರಿಯ ಹೇಳ್ತೀನಿ ಕೇಳ್ರಿ. ಗಂಗಾ ಚಂದವಾಗಿ ಹೇಳು ಮೂರಂತ ಸಮಣೆ ಒಳಗ ಮೂರಂತ ಸಮಣೆ ಬಂದಿರವದು ಎಳೆ ವಗರ ಹರಿಯದೆ ಬಾರ ಪ್ರಿಯ ಹೇಳ್ತೀನಿ ಕೇಳ್ರಿ ಚಂದ್ರು ನೋಡು ಪ್ರಿಯ ಹಾ ಪ್ರಿಯ ಇಂತ ದೊಡ್ಡ ಮನೆಯೊಳಗೆ ನಾನು ಒಬ್ಬಳು ಹೇಗಿರ್ಲಿ ಹಾ ಅದೇ ನಿಮ್ಮ ತಮ್ಮ ಇರುಪಕ್ಷಿ ಬಸ್ ಅಂದ್ರು ಪ್ರಿಯ ಎಣ್ಣ ಮತ್ತನ್ನು ಕೇಳುದಿಲ್ಲ ಸದ್ಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ ನನ್ನ ಸಂಗಡ ಪರಮನ ಕರೆಸಿ ಪ್ರಿಯ ನನ್ನ ಜೊತೆಗಿಟ್ಟು ನೀವು ಆದ್ರೆ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೇಕಾಯ್ತು ಆಗಲಿ ಗಂಗಾ ನೀನ್ ಹೇಳಿದೆ ಅಂತೆ ಆ ಸಂದ ಪರಮ್ ತಂದಿಟ್ಟು ವ್ಯಾಪಾರಕ್ಕೆ ಹೋಗ್ತೀನಿ ಒಳಗೆ ಹೋಗಂತಳ ಒಳ್ಳೇದ್ರಿ ಏನೇ ಪರಮ ಮನೆಯಲ್ಲಿ ಏನ್ ಮಾಡ್ತಿದ್ದ ಕಡೆ ಬರುವಂತಳಾಗು ನನ್ನ ಮಗನ ಹೇಳ್ತೀನಿ ಕೇಳ ಪರಮ ಚಂದವಾಗಿ ಹೇಳು ಗಂಗಾ ಬುತ್ತಿ ಕಡತೆ ನನ್ನ ಮಗ ನಿಮಗ ಬುತ್ತಿ ಕಡತೆ ನನ್ನ ಮಗ ನಿಮಗ ಬುತ್ತಿ ಕಡತೆ ನನ್ನ ಬುತ್ತಿ ಕಡತೆ ನನ್ನ ನಿಮಗ ನಿಮಗ ಬುತ್ತಿ ಕಡತೆ ನೋ ನಿಮಗ ನಿಮಗ ಬುತ್ತಿ ಕಡತೆ ಎಲ್ಲ ಹಚ್ಚಿದ ಚಜ್ಜಿ ಎರ್ವಟ್ಟೆ ಎಲ್ಲ ಹಚ್ಚಿದ ಚಜ್ಜಿ ಎರ್ವಟ್ಟೆ ಹುಳನ್ನು ಮಸರ ಹಿಂಡಿ ಸಾಯಿತಾನ್ ಹುಳನ್ನು ಮಸರ ಹಿಂಡಿ ಸಾಯಿತಾನ್ ಬುತ್ತಿ ಕಟತೇನ ಬುತ್ತಿ ಕಟತೇನ ನಿಮಗ ನಿಮಗ ಬುತ್ತಿ ಕಟತೇನೋ ನಿಮಗ ನಿಮಗ ಬುತ್ತಿ ಕಟತೇನ ನನ್ನ ಗಂಡ ಗಟ್ಟಕ್ಕೆ ಹೊಂತಾನೆ ನನ್ನ ಗಂಡ ಗಟ್ಟಕ್ಕೆ ಹೊಂತಾನೆ ಇವರ ಬರ್ತಾರೆ ಅಪಾರ ಮಾಡುದಕ್ಕೆ ಇವರ ಬರ್ತಾರೆ ಅಪಾರ ಮಾಡುದಕ್ಕೆ ಬುತ್ತಿ ಕಟತೇನ ಬುತ್ತಿ ಕಟತೇನ ನಿಮಗ ನಿಮಗ ಬುತ್ತಿ ಕಟತೇನ ನಿಮಗ ನಿಮಗ ಬುತ್ತಿ ಆಗ್ಲಿ ಪ್ರಿಯಾ ನೀವು ಹೇಳಿದಂತೆ ಪ್ರಿಯಾ ಬುತ್ತಿ ಆದ್ರೆ ಕಟ್ಟಿಕೊಡಿದ್ರೆ ಪ್ರಿಯಾ ತಗೊಳಂತರಾಗ್ರಿ ಒಳ್ಳೇದು ಗಂಗಾ ಏನೇ ಗಂಗಾ ಆ ಅಡ್ಡ ಗೋಡೆ ಮೇಲೆ ಕುಡುಗಲಾದ್ರೆ ಇರೋದು ಗಂಗಾ ಅಂದ್ರೆ ತಂದು ಕೊಡಂತಳು ಪ್ರಿಯಾ ಕುಡುಗಲಾದ್ರೆ ಕೊಟ್ಟಿದ್ದೆ ನೋಡ್ರಿ ಆಗ್ಲಿ ಗಂಗಾ ಗಂಗಾ ನಮ್ಮ ಮನೆ ಬಸಂದ್ರೆ ಹರ್ಕೋದ್ ಹತ್ತು ಹನ್ನೆರಡು ವರ್ಷ ದಿನ ಆತು ಒಳ್ಳೇದ್ರಿ ಆ ಪರಾಮಣ ಕರ್ಕೊಂಡು ಹೋಗಿ ಹಣ್ಣು ಕಾಯ ಮಾಡ್ಕೊಂಡ್ ತಿರುಗಿ ಹೊಳೆ ಬರೋ ಕಾಲಕ್ಕೆ ಒಂದು ಗಂಡು ಮಗನಾದ್ರು ಬಿಡ್ಕೊಂಬಾ ಗಂಗಾ ಆಗ್ಲಿ ಪ್ರಿಯಾ ನಾದ್ರು ಬಸವಂದೇರ್ಗೆ ಹೋಗಿ ಪ್ರಿಯಾ ಹರಕೆ ಅದನ್ನ ತಿರುಸಿ ಬರ್ತೇನೆ ಇನ್ಮೇಲೆ ನೀವು ಅದನ್ನ ನಮಸ್ಕಾರ ಹೋಗಿ ಬರೋಂತರಾಗ್ರಿ ಒಳ್ಳೇದು ಗಂಗಾ ಏನೇ ಪರಮ ಎಮ್ಮ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಿನ್ ಮುಂದಾದ್ರೆ ಏನ್ ಹೇಳ್ತಾರವಾ ಅವ್ ನನ್ ಮಗಳ ನನ್ ಮುಂದೆ ಏನ್ ಹೇಳ ನೋಡ ಇವಾರ ನೋಡು ಪರಮ್ಮ 60 ವರ್ಷ ಮುದುಕಿಯಮ್ಮ 63 ಆಗ್ಬೋದು ಅಮ್ಮ ಸರಿಯಾಗಿ ಹೇಳಮ್ಮ ಹಾ ಹೇಳ್ಯಾರ ನನ್ ಮಗಳ ಅಮ್ಮ ಏನಂತೆ ನನ್ ಮಗಳ ನಿಮ್ದು ಮರಡಿ ಬಸವನ್ ದೇವ್ರ ಜಾತ್ರೆ ಐತೆ ಅಂತ ಅಲ್ಲಿವಾ ಹೌದಮ್ಮ ಆ ಜಾತ್ರೆಗೆ ಹೋಗಿ ನನ್ ಮಗಳ ಹಣ್ಣು ಕಾಯಿ ಮಾಡ್ಕೊಂಡ ತಿರುಗಿ ಹೊಳಿ ಬರೋ ಕಾಲಕ್ಕೆ ಒಂದ್ ಗಂಡು ಪುತ್ರ ಆದ್ರೂ ಬೇಡ್ಕೊಂಬಾ ಅಂತ ಹೇಳ್ಯಾರ ನೋಡಿವಾ ಪರಮ್ಮ ನಿನ್ ಮುಂದಾದ್ರೆ ಹೇಳಿದಾರಲ್ಲ ನನ್ ಮಗಳೇ ಹೇಳ್ಯಾರ ಅಮ್ಮ ನನ್ ಮುಂದೆ ಪರಮ ಅದೇ ರೀತಿ ಹೇಳಿದಾರು ಇಬ್ರು ಕೂಡ ಹೋಗಿ ಆ ಬಸವಂದ್ರೆ ಹರಕೆದ್ರೆ ಪರಮ ತಿರುಸಿ ಬರ್ನು ಆಗ್ಲಿ ನನ್ ಮಗಳ ಹೋಗ ನೋಡಿ ಅಮ್ಮ ಹೇಳ್ತೀನಿ ಕೇಳ್ರಿ ಚಂದ ಹೇಳುವ ಏನೇ ಪರಮ ಎಮ್ಮ ಗುಡಿಗಂಕರ ಬಂದು ಬಂದಿ ಅಲ್ಲ ನನ್ ಮಗಳ ಪರಮ ಕಪ್ರ ಹಚ್ಚಿ ಎಮ್ಮ ಕಾಯಿ ಬಡಿಸಿಕೊಂಡು ಅಮ್ಮ ನಮಸ್ಕಾರ ಮಾಡಿ ಹೋಗಿ ನೋಡುವಣ್ಣ ಆಗ್ಲಿವ ನನ್ ಮಗಳ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ ನೋಡಿ ಒಳ್ಳೇದ್ರಿ ಏನ ಗೆಳೆಯ ಬಾಣ್ಣ ನಾವು ದೇವ್ರಿಗೆ ಬಂದು ಬಾಳ ಹೊತ್ತಾಯ್ತು ಹೊತ್ತಾಯ್ತು ಮಿತ್ರ ಮಿತ್ರ ನಿಮ್ಮ ಮೇಲೆ ಕಪ್ರ ಹಚ್ಚಿ ಕಾಯಿ ಬಡಿಸ್ಕೊಂಡು ನಮಸ್ಕಾರ ಮಾಡಿ ಹೋಗ ನೋಡಿ ಪರಮ ನಮಸ್ಕಾರ ಮಾಡುವ ಏನ ಗೆಳೆಯ ಬಾಣ ಎಮ್ಮ ಈ ಜಾತ್ರೆ ಬಂದ ನಂಗೊಂದು ಸರಿ ಕೈತು ಕೈ ಸಿಕ್ ನೋಡು ಆ ಗೆಳೆಯ ಸಂಗಣ್ಣ ಮುಂದಕ್ ಹೋಗೋಣ ವಿಚಾರ ಮಾಡೋ ನಡೆಯುವಂತ ನಾವು ಪರಮ ಘಾತವಾಯ್ತಲ್ಲ ಮಗಳ ಏನಾತ ಅಮ್ಮ ಹೇಳ್ತೀನಿ ಕೇಳ್ರಿ ಏನೋ ಘಾತ ಪರಮ ಕೇಳ ಕೊಳಗಿನ ಸರಿ ಹೋದೀತೆ ಪರಮ ಹಂತ ಇಂತಿಂತ ಸರಿಗೆಲ್ಲಮ್ಮ ಸೇರು ಬಂಗಾರ ಸರಿಗೆ ಹೆಂಗ ಕಳ್ಕೊಂಡೆ ನನ್ನ ಮಗಳ ಜಾತ್ರೆಯಲ್ಲಿ ಬರಿಜರಿ ಜಾತ್ರೆ ಕುಡಿತು ಎಮ್ಮ ಜಾತ್ರೆಯೊಳಗ 1000 ಮಂದಿ ಹೋಗ್ತಿತ್ತು ಪರಮ 1000 ಮಂದಿ ಬರ್ತಿತ್ತು ಅಟ್ರೊಳಗೆ ಅಮ್ಮ ನಮಸ್ಕಾರ ಮಾಡಿ ನಾನು ಮೇಲೆ ಕೇಳ್ಕೊಡ್ದ ಯಮ್ಮ ನನ್ನ ಕೊಳಗಿನ ಸರಿಗೆ ಕಳಿತಿ ನನ್ನ ಮಗಳ ಸರಿ ಕಳೆದ್ರೆ ಚಿಂತೆ ಮಾಡಕ್ ಹೋಗ್ಬೇಡವಾ ನಿನ್ನ ಗಂಡಿಗೆ ಏನಾರ ಹೇಳಕ್ ಬರ್ತದ ನಡಿ ನನ್ನ ಮಗಳ ಮನೆಗೆ ಹೋಗೋಣ ಅಮ್ಮ ಇನ್ನ ಮೇಲೆ ಮನೆಗೆ ಆದ್ರೆ ಹೋಗೋಣ ಅಮ್ಮ ಜಾತ್ರೆಯಲ್ಲಿ ಹೋಗಿ ಬಳಿಗಾರನ ಹೋಗಿ ಅಮ್ಮ ಬಳಿ ಇಟ್ಕೊಂಡ ಅಮ್ಮ ಸ್ವಲ್ಪ ಪಳಾರ ತಗೊಂಡ್ಬರ್ತೀನಿ ಅಮ್ಮ ನೀ ಇಲ್ಲೇ ಕುಡ್ರು ನನ್ನ ಮಗಳ ಬೇಗನೆ ಬಾರವ ಗೆಳೆಯ ಬಾಳನ ಹೇಳ್ತಾನೆ ಕೇಳು ಮಿತ್ರ ಚೆನ್ನಾಗಿ ಹೇಳು ಅಂತ ನಾವು ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನೋ ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನ ಊರ್ ಒಳಗ ಒಣಿ ಒಳಗ ಇದ್ದಾಳು ರಥಾದೇವಿನ ಹೋಗಿ ಮಾಡುವೆ ನಮ್ಮ ನಮಸ್ಕಾರ ಹೋಗಿ ಬಸವನ ಹೋಗಿ ಮಾಡುವೆ ನಮಸ್ಕಾರ ಏನು ಗೆಳೆಯ ಬಾಣ ಈ ಜಾತ್ರೆ ಬಂದ ಒಂದು ರೂಪಿಸುದು ಏನು ಕಂಡು ನೋಡು ಮಿತ್ರ ಹಾ ಗೆಳೆಯ ಬಾಳ ಚಂದಿದ್ರೇನು ಮಿತ್ರ ಮಿತ್ರ ಬಾಳ ಚಂದಿದ್ಲು ಮಿತ್ರ ಹೆಣ್ಣ ಇರುವುದು ಇಂದ್ರ ಸಭಾದಲ್ಲಿ ಶಿವ ಮರೆತ ಹುಟ್ಟಿಸ್ಯಾನು ಈ ಭೂಲೋಕದಲ್ಲಿ ಆಕಿನ ನೋಡಿ ಬಂತ ನನಗ ಬೌಳಿಕಿ ಮಿತ್ರ ಆಹಾ ಏನ್ ಹೇಳಲು ಆಕಿ ಚೆಲುವಿಕಿ ಗೆಳೆಯ ಆಟ ಚಂದಿದ್ಲು ಮಿತ್ರ ಬಾಳ ಚಂದಿದ್ಲು ಈಗ ಸದ್ಯ ನನಗ ಏನ್ ಮಾಡಂತಿ ಮಿತ್ರ ನೋಡು ಗೆಳೆಯ ಬಾನ ಈ ಸದ್ಯ ಬಳಗಾರ ಅಂಗಡಿಯಲ್ಲಿ ಮಿತ್ರ ಬಳಿ ಇಟ್ಕೊತಿರ್ತಾಳ ಪಳಾರದ ಅಂಗಡಿಯಲ್ಲಿ ಹೋಗಿ ಮಿತ್ರ ಪಳಾರ ತೋರ್ತಿರ್ತಾಳ ಆಕಿ ಹೋಗು ಅಡ್ಡದಾರಿ ಕಟ್ಟಿ ಆಕಿ ಕೂಣ ಆಕಿ ಗುರ್ತ ಆಕಿ ಸರ್ವ ಸಿಂಗಾರ ಕೇಳ್ಕೊಂಡ್ ಬಂದಾಗಾದ್ರ ನಂದನಿಂದ ದೋಸ್ತಿ ಬಾಗು ಸುರಿತೈತಿ ನೋಡ್ ಮಿತ್ರ ಆಗ್ಲಿ ಮಿತ್ರ ಕೂಣ ಗುರ್ತ ಕೇಳ್ಕೊಂಡ್ಬರ್ತೀನಿ ಹಿಂದಕ್ಕೆ ಸರಿ ಅಂತ ನಾವು ಯಾಕ ತಂಗಿ ಅಲ್ಲಿ ಹೊಂಟಿ ಅಮ್ಮ ಸರ ಆಗಿದೆ ಸಿಂಗಾರ ಬಡವನ ನಿನಗಿಲ್ಲ ದರಕಾರ ತಂಗಿ ಏನ ಮೇಲೆ ದಾರಿ ಬಿಟ್ಟಿದ್ದೇನೆ ದಾಟಿ ಹೋಗುವಂತ ಕೇಗವಾ ಆಗ್ಲಿ ಬಳಪ್ಪಣ್ಣ ಮಂಗಳಾರತಾರನ್ನ ಹೇಳ್ತೀನಿ ಕೇಳ್ರಿ ಆರುತಿ ಬೆಳಗುವೆನಾ ಜಯ ಜಯ ಆರುತಿ ಬೆಳಗುವೆನಾ ಜಯ ಜಯ ಆರುತಿ ಆರುತಿ ಬೆಳಗುವೆ ಸದಾ ಶಿವಗೆ ಆರುತಿ ಬೆಳಗುವೆ ಆರುತಿ ಬೆಳಗುವೆ ಗಂಗಯ್ಯ ಮುತ್ಯಾಗ ಆರುತಿ ಬೆಳಗುವೆ ಆರುತಿ ಬೆಳಗುವೆ ನಾ ಜಯ ಜಯ ಆರುತಿ ಬೆಳಗುವೆ ನಾ ಜಯ ಜಯ ಆರುತಿ ಬೆಳಗುವೆ ನಾ ಜಯ ಜಯ ಆರುತಿ ಬೆಳಗುವೆ ನಾ ಇದುವರೆಗೆ ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ಮಾದರ್ ಮತ್ತು ತಂಡದವರಿಂದ ಡಪ್ಪಿನಾಟದಲ್ಲಿ ಸಂಗ್ಯಾಬಾಳೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಯಾವಾಗಲೂ ಆಯಾಸವಾಗುವುದು, ತೂಕದಲ್ಲಿ ಇಳಿಕೆ, ಆಗಾಗ ಜ್ವರ, ಮಲವಿಸರ್ಜನೆಯಲ್ಲಿ ಏರುಪೇರು, ಗೆಡ್ಡೆ ಕಟ್ಟುವುದು, ಇವೆಲ್ಲ ಕ್ಯಾನ್ಸರ್ ರೋಗದ ಲಕ್ಷಣಗಳು. ಕ್ಯಾನ್ಸರ್ ರೋಗ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಬಹುದು. ಬಾಯಿ, ಶ್ವಾಸಕೋಶ, ಅನ್ನನಾಳ, ಹೊಟ್ಟೆ, ಗರ್ಭಕೋಶ, ಸ್ತನ, ಪ್ರೋಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣಿಸುತ್ತದೆ. ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದಲ್ಲಿ ಸಂಪೂರ್ಣ ಗುಣವಾಗುತ್ತದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ವಿವಿಧ ಕಲಾವಿದರಿಂದ ಕಡಕೋಳ ಮಡಿವಾಳೇಶ್ವರರ ತತ್ವ ಪದ, ಮೊದಲಿಗೆ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಒಂದು ಪದ. Thank you. ಈಗ ಕೇಳಿ ಪುತ್ತೂರು ನರಸಿಂಹ ನಾಯಕ ಅವರು ಹಾಡಿರುವ ಇನ್ನೊಂದು ಗೀತೆ.